ಮೆಗಾಹರ್ಟ್ಸ್. ಈಗ ವೇಳೆ 5:30. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಭಾಗವಹಿಸುವವರು ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಈ ಕುರಿತು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶಿವಕುಮಾರ್ ಅವರು. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 2237744777, 2237748888, 2237499, STD ಕೋಡ್ 080. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಈಗ ಪ್ರಾರಂಭದಲ್ಲಿ ಈ ಸೂಕ್ಷ್ಮ ನೀರಾವರಿ ಯೋಜನೆ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಈಗ ನಾವು ಕೃಷಿಯಲ್ಲಿ ವಿವಿಧ ಬೆಳೆಗಳನ್ನು ನಾವು ಏನು ಬೆಳೀತಾ ಇದ್ದೀವಿ, ಅದಕ್ಕೆ ನೀರಾವರಿ ಅಂದರೆ ಬೆಳೆಗೆ ಬೇಕಾಗುವಂಥ ಒಂದು ನೀರನ್ನು ನಾವು ಒದಗಿಸುವುದು ವಿವಿಧ ಮೂಲಗಳಿಂದ ಕೊಡ್ತೀವಿ. ತಮಗೆಲ್ಲ ಗೊತ್ತಿದ್ದಂಗೆ ರೈತರು ಹೆಚ್ಚಿನ ಒಂದು ಪ್ರದೇಶದಲ್ಲಿ ನೀರನ್ನು ಜಮೀನಿಗೆ ಹರಿಸಿ ಬೆಳೆಗಳಿಗೆ ಕೊಡುವ ಪದ್ಧತಿ ಸಾಮಾನ್ಯವಾಗಿತ್ತು. ಈಗ ಬಹಳಷ್ಟು ವರ್ಷಗಳಿಂದ ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಈ ಎರಡೂ ಘಟಕಗಳಿಗೆ ನಾವು ಸೂಕ್ಷ್ಮ ನೀರಾವರಿ ಅಂತೀವಿ. ಅಂದರೆ ಬೆಳೆಗಳಿಗೆ ಬೇಕಾದಷ್ಟೇ ನೀರನ್ನು ನಾವು ತುಂತುರು ಮತ್ತು ಹನಿಯಾಗಿ ಟಾರ್ಗೆಟೆಡ್ ಏರಿಯಾ ಅಂದರೆ ಸ್ಪೆಸಿಫಿಕ್ ಆಗಿ ಆ ಒಂದು ಬೆಳೆಗೆ ಬೇಕಾದಷ್ಟೇ ನೀರನ್ನು ನಾವು ಒದಗಿಸುವುದೇ ಸೂಕ್ಷ್ಮ ನೀರಾವರಿ. ಹಾಗಾಗಿ ಇದಕ್ಕೆ ಸೂಕ್ಷ್ಮತೆ ಇರುವುದರಿಂದ ಸೂಕ್ಷ್ಮ ನೀರಾವರಿ ಅನ್ನೋ ಒಂದು ಪದ ಬಳಸಿದ್ದಾರೆ. ಅಂದ್ರೆ ತುಂತುರು ನೀರಾವರಿನಲ್ಲಿ ತುಂತುರಾಗಿ ಬೀಳುತ್ತೆ, ಹನಿ ನೀರಾವರಿಯಲ್ಲಿ ಹನಿ ಹನಿಯಾಗಿ ಬೀಳುತ್ತೆ. ಹೌದು ಹೌದು ಹೌದು. ಇನ್ನೂ ಸೂಕ್ಷ್ಮವಾದ ನೀರಾವರಿ ಇದು, ಹನಿ ನೀರಾವರಿ. ಹೌದು ಹೌದು. ಮುಖ್ಯವಾಗಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಈ ಸೂಕ್ಷ್ಮ ನೀರಾವರಿ ಅವಶ್ಯಕತೆ ಏನಿದೆ ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ತಮಗೂ ಗೊತ್ತಿದ್ದಂಗೆ ನಮ್ಮ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಮಳೆ, ವಾರ್ಷಿಕ ಮಳೆ ವಿವಿಧ ತಿಂಗಳಲ್ಲಿ ಅಥವಾ ನಾವು ಮಳೆಗಾಲದಲ್ಲಿ ತೊಂಡಾಗ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಮಳೆಗಳಾಗ್ತಾ ಇದ್ದಾವೆ. ತಮಗೆ ಗೊತ್ತಿದೆ, ಮೊದಲು ನಾವು ನಕ್ಷತ್ರಗಳ ವೈಸ್ ನಕ್ಷತ್ರವಾರು ಮಳೆ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಮಳೆ ಕಡಿಮೆ ಆಗ್ತಾ ಇರೋದ್ರಿಂದ ಆ ಮಳೆ ಬಂದಂತ ಸಮಯದಲ್ಲೇ ಹಿಡಿದಿಟ್ಟುಕೊಂಡು ಅದನ್ನ ನಾವು ಬೆಳೆಗಳಿಗೆ ಕ್ರಿಟಿಕಲ್ ಟೈಮ್ನಲ್ಲಿ ಬೆಳೆಗಳಿಗೆ ನೀರನ್ನು ಒದಗಿಸುವುದು ಸಂದಿಗ್ಧ ಹಂತಗಳಲ್ಲಿ. ಕರೆಕ್ಟ್. ಈ ಬೆಳೆಗಳ ಒಂದು ಸಂದಿಗ್ಧ ಹಂತಗಳಲ್ಲಿ ನೀರನ್ನು ಒದಗಿಸಿ ನಾವು ಹೆಚ್ಚಿನ ಉತ್ಪಾದನೆಯನ್ನು ಪಡಿಬೇಕಾಗ್ತದೆ. ಹಾಗಾಗಿ ಇದು ಬಹಳ ಅವಶ್ಯಕತೆ ಇದೆ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಯಾವಾಗ ನಾವು ಮಳೆಯಿಂದ ನಾವು ನೀರನ್ನು ಪಡಿತೀವಿ ಅದನ್ನು ನಾವು ಸದ್ಬಳಕೆ ಮಾಡ್ಕೋಬೇಕಾಗುತ್ತೆ. ಆದ್ರಿಂದ ನಾವು ಇವತ್ತು ಸೂಕ್ಷ್ಮ ನೀರಾವರಿಯನ್ನ ಅಳವಡಿಸಿಕೊಳ್ಳುವ ಅಂತರ್ಜಲನು ಕುಸಿತಾ ಇದೆ. ಇನ್ನೂ ಒಂದು ತಾವು ಹೇಳದಂಗೆ ಅಂತರ್ಜಲ ಕುಸಿತಾ ಇದೆ. ಹಾಗಾಗಿ ನೀರು ಬಹಳ ಅವಶ್ಯಕತೆ ಇರೋದ್ರಿಂದ ಈ ಪದ್ಧತಿ ಬಹಳ ಅವಶ್ಯಕ. ಇನ್ನ ಮುಖ್ಯವಾಗಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಎಸ್ ಮಹದೇವ್ ಶೆಟ್ಟರ್ ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಮಹದೇವ್ ಶೆಟ್ಟರ್ ಪ್ರಶ್ನೆ ಕೇಳಿ, ಶಿವಕುಮಾರ್ ಅವರು ಇದ್ದಾರೆ ಸರ್. ಕೇಳಕ್ಕೆ ಅಭಿನಂದನೆ ಸಲ್ಲಿಸ್ಬಿಡ್ತೀನಿ ಸರ್. ಹೇಳಿ ಸರ್. ಕಳೆದ ವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಬಂದಂತ ಹಣ ನನಗೆ ಗೊಬ್ಬರ ತಗೊಳಕ್ಕೆ ಅನುಕೂಲ ಆಯ್ತು ಸರ್. ಅದಕ್ಕೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರಿಗೆ ನಮ್ಮ ಆಕಾಶವಾಣಿ ಮುಖಾಂತರ ಅವರಿಗೆ ತುಂಬಲಿಗೆ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ಧನ್ಯವಾದಗಳು ಮಹದೇಶ್ ಶೆಟ್ರೆ. ಈಗ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಇವತ್ತು ಮಾಡ್ತಾ ಇದೀವಿ. ಇಲ್ಲ ಆಯ್ತು, ಅದಕ್ಕೋಸ್ಕರ ಅಭಿನಂದ ಸರ್. ನಮ್ಮ ಈಗಿನ ಇಲ್ಲೇ ನಮ್ಮ ಏರಿಯಾದಲ್ಲಿ ಗೊಬ್ಬರಕ್ಕೆ ಯಾವ್ದಕ್ಕೂ ಅಭಾವ ಆಗ್ಲಿಲ್ಲ ಸರ್. ನಮ್ಮ ಕೃಷಿ ಇಲಾಖೆಯವರು ಉತ್ತಮವಾಗಿ ನಮ್ಗೆ ಸಪ್ಲೈ ಮಾಡಿಕೊಟ್ಟಿದ್ದಾರೆ ಸರ್. ಅದಕ್ಕೋಸ್ಕರ ನಾ ಕೃಷಿ ಇಲಾಖೆಯವ್ರಿಗೂ ನಾ ತುಂಬ ಅಭಿನಂದನೆ ಸಲ್ಲಿಸಿ ನನ್ನ ಪ್ರಶ್ನೆಗೆ ಬರ್ತೀನಿ ಗುರುಗಳೇ. ಪ್ರಶ್ನೆ ಕೇಳಿ ಮಹದೇಶ್ ಶೆಟ್ರೆ. ಸರ್, ನಾನು ನಾನು ಜಮೀನಲ್ಲಿ ಬೋರ್ವೆಲ್ ತೆಗೆಸಿದ್ದೀನಿ. ಈಗ ತೆಂಗಿನ ಮರ ನೆಡ್ಸಿದ್ದೀನಿ. ತೆಂಗಿನ ಮರಕ್ಕೆ ನಾನು ತುಂತುರು ಅಳವಡಿಸ್ಬೇಕು ಅಂತ ಯೋಜನೆ ಮಾಡಿದ್ದೀನಿ. ನಮ್ಮ ನಮ್ಮ ಕೃಷಿ ಇಲಾಖೆಯಿಂದ ನನಗೇನು ಅನುಕೂಲತೆ ಸಿಕ್ಕಿತ್ತ ಗುರುಗಳೇ? ಮಹದೇವ್ ಶೆಟ್ರೆ, ತಾವು ಕೇಳಿದ್ದು ಉತ್ತಮ ಪ್ರಶ್ನೆ. ತಾವು ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ಇದೆ ಮತ್ತು ತಾವು ತುಂತುರು ನೀರಾವರಿ ಸೌಲಭ್ಯ ಪಡೆಯಕ್ಕೆ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಒಂದು ತಮಗೆ ಸ್ಪಷ್ಟಪಡಿಸ್ತೇ ಇದ್ದೀನಿ ನಾನು. ತೋಟಗಾರಿಕೆ ಬೆಳೆಗಳು ತಾವು ಬೆಳೆದಾದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ತಾವು ಅರ್ಜಿ ಸಲ್ಲಿಸಬಹುದು. ಒಂದು ವೇಳೆ ಕೃಷಿ ಬೆಳೆಗಳಿಗೆ ತಾವು ಈ ಸೌಲಭ್ಯ ಕೊಡಬೇಕಾದ್ರೆ ತಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಅರ್ಜಿಯನ್ನ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ನೀವು ಈಗ ಏನಾಗ್ತಾ ಇದೆ, ಕೆಲವೊಬ್ರು ಈಗ ಡಿ ಎಸ್ ಆರ್ ಮೆಥಡ್ ಡ್ರೈ ಲ್ಯಾಂಡ್ ಅಂಥೇಳಿ ಈ ನಾವು ಖುಷ್ಕಿ ಇದರಲ್ಲಿ ನಾವು ಭತ್ತ ಬೆಳೀತಾ ಇದೀವಿ ಇತ್ತೀಚಿನ ದಿನ ಆಧುನಿಕ ಪದ್ಧತಿಯಲ್ಲಿ. ಸೊ ಕೆಲವೊಬ್ರು ರೈತರು ಈ ಭತ್ತಕ್ಕೆ ಸಹಿತ ಡ್ರಿಪ್ ಅನ್ನ ಅಳವಡಿಸಿಕೊಂಡಿದ್ದಾರೆ ಮತ್ತು ತುಂತುರು ನೀರಾವರಿ ಅಳವಡಿಸಿಕೊಳ್ತಾರೆ. ಭತ್ತಕ್ಕೆ ಹೆಚ್ಚಾಗಿ ನೀರು ಬೇಕಾಗುತ್ತದೆ. ನಾವು ನಾರ್ಮಲ್ ಆಗಿ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಖುಷ್ಕಿಯಲ್ಲಿ ಭತ್ತ ಬೆಳೆಯುವ ಪದ್ಧತಿಯನ್ನ ಆಧುನಿಕವಾಗಿ ವಿಜ್ಞಾನಿಗಳ ಸಲಹೆಯಂತೆ ರೈತರು ಬೆಳೀತಾ ಇದ್ದಾರೆ. ಸೊ ಅಲ್ಲಿ ತಾವು ಈ ತುಂತುರು ನೀರಾವರಿ ಬಳಕೆ ಮಾಡ್ಕೋಬಹುದು. ಅಲ್ಲದೆ ತಾವು ಹೆಚ್ಚಿನ ನೀರು ಇತ್ತು ಅಂದ್ರೆ ಹನಿ ನೀರಾವರಿ ಸಹಿತ ತಾವು ಬಳಸ್ಕೋಬಹುದು. ಸೊ ಈಗಾಗಲೇ ವಿನೂತನವಾಗಿ ವಿವಿಧ ಈ ಬೇಸಾಯ ಕ್ರಮಗಳನ್ನು ಆಧುನಿಕ ರೀತಿಯಲ್ಲಿ ರೈತರು ಅಳವಡಿಸ್ತಾ ಇದ್ದಾರೆ. ವಿಜ್ಞಾನಿಗಳ ಒಂದು ಸಲಹೆ ಮೇರೆಗೆ ತಾವು ಈ ಒಂದು ಹೊಸ ಪ್ರಯತ್ನವನ್ನು ಮಾಡಬಹುದು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಾನು ನಂಜನಗೂಡು ತಾಲೂಕು ಎಲ್ಚಿಯರ್ ಗ್ರಾಮದಿಂದ ಎಂ ಯೋಗೇಂದ್ರ ಪ್ರಸಾದ್. ಯೋಗೇಂದ್ರ ಪ್ರಸಾದ್ ಅವರ ಪ್ರಶ್ನೆ ಕೇಳಿ ಸರ್. ಇವಾಗ ತುಂತುರು ಹನಿ ನೀರಾವರಿಗೆ ನನ್ನ ತಂದೆ ಹೆಸರು ಜಮೀನು ಇದೆ, ನಾವು ಅರ್ಜಿ ಹಾಕಕ್ಕೆ ಅವಕಾಶ ಇಲ್ಲ ಸರ್. ಈಗ ಯೋಗೇಂದ್ರ ಅವರೇ, ತಾವು ನಂಜನಗೂಡಿನಿಂದ ಪ್ರಶ್ನೆ ಕೇಳ್ತಾ ಇದ್ರಿ, ಸಂತೋಷ. ತಾವು ಈಗ ತಮ್ಮ ತಂದೆ ಹೆಸರ ಮೇಲೆ ಜಮೀನಿದೆ, ಓಡಾಡಕ್ಕಾಗಲ್ಲ ಸರ್ ಕಚೇರಿಗೆ. ತಾವು ತಮ್ಮ ತಂದೆ ಹೆಸರಿನಲ್ಲೇ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬಹುದು. ಯಾಕಂದ್ರೆ ಜಮೀನು ಯಾರ ಒಂದು ಹೆಸರಿನಲ್ಲಿದೆ ಅವರೇ ಅರ್ಜಿ ಸಲ್ಲಿಸಬೇಕು. ಒಂದ್ ವೇಳೆ ಅವರಿಗೆ ವಯೋ ಇದು ಇರೋದ್ರಿಂದ ಸಮಸ್ಯೆ ಇರೋದ್ರಿಂದ ತಾವು ಹೋಗಿ ಆ ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಸಬ್ಸಿಡಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಈ ಎರಡೂ ಸರ್ಕಾರಗಳಿಂದ 90% ಸಹಾಯಧನವನ್ನು ನಾವು ರೈತರಿಗೆ ಕೊಡ್ತಾ ಇದೀವಿ. ಗರಿಷ್ಠ ಪ್ರಮಾಣದ ಸಬ್ಸಿಡಿ ರೈತರ ವಂತಿಕೆ ಬಹಳ ಕಡಿಮೆ. ಹೌದು, ಅಂದ್ರೆ ನೀರು ಅಷ್ಟು ಅತ್ಯಮೂಲ್ಯ ಅಂತ ಗೊತ್ತಾಗ. ಹೌದು ಹೌದು. ಯಾವಾಗ ಕಾಲ್ ಮಾಡಬಹುದು ಸರ್? ಇಲ್ಲ, ಈಗ ಅದು ನಿರಂತರವಾಗಿ ಪ್ರಕ್ರಿಯೆ ಇರ್ತದೆ. ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಸಲ್ಲಿಸಬೇಕಾದಾಗ ಜ್ಯೇಷ್ಠತೆ ಆಧಾರದ ಮೇಲೆ ಮತ್ತು ಅನುದಾನದ ಅವಶ್ಯಕತೆ ಅಥವಾ ಅನುದಾನದ ಒಂದು ಲಭ್ಯತೆ ಮೇರೆಗೆ ಜ್ಯೇಷ್ಠತೆ ಆಧಾರದ ಮೇಲೆ ರೈತರಿಗೆ ಈ ಸೌಲಭ್ಯವನ್ನು ನೀಡುತ್ತಾರೆ. ಅಂದ್ರೆ ಇವರು ನೋಂದಣಿ ಮಾಡ್ಕೋಬಹುದು, ಸೀನಿಯಾರಿಟಿ ಬಂದ ಸಿಗಬಹುದು. ಯೋಗೇಂದ್ರ ಪ್ರಸಾದ್ ಅವರೇ, ಪ್ರಶ್ನೆ ಕೇಳಿದ್ಕೆ ಧನ್ಯವಾದಗಳು. ಧನ್ಯವಾದಗಳು. ಅಂದ್ರೆ ಈಗ ಕೃಷಿ ಇಲಾಖೆಯಿಂದ ತಗೋಬೇಕು ಅಂದ್ರೆ ಈ ಸೌಲಭ್ಯನ, ಬೆಳೆಯನ್ನು ಕೂಡ ಅವ್ರೇನಾದ್ರೂ ಹೇಳ್ಬೇಕಾಗತ್ತ ಅಲ್ಲಿ ಇಂದ ಬೆಳೆಗಳ. ಹೌದು ಸರ್, ಹೌದು. ಈಗ ಏನಾಗುತ್ತೆ, ತಾವು ಯಾವ ಬೆಳೆ ಬೆಳೀತಾ ಇದಾರೆ ಮತ್ತು ಅಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕೆಲವು ಅವಶ್ಯಕ ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತದೆ. ನೀರಿನ ಮೂಲ, ಯಾವ ಬೆಳೆ ಬೆಳೀತಾ ಇದ್ದಾರೆ, ಈ ಒಂದು ದಾಖಲಾತಿಗಳನ್ನು ಸಹಿತ ಸಲ್ಲಿಸಬೇಕು. ಹೌದು, ಮುಖ್ಯವಾಗಿ ಹೇಳೋದಾದ್ರೆ ಕೃಷಿ ಬೆಳೆಗಳು ಅಂದ್ರೆ ಆಹಾರ ಧಾನ್ಯ ಬೆಳೆಗಳು ಏನಿದಾವೆ ಅಲ್ಲಿ ಹೆಚ್ಚಾಗಿ ರೈತರು ಈ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಸೆಟ್ಸ್ ಗಳನ್ನು ಬಳಕೆ ಮಾಡುವಂತ ವಾಡಿಕೆ ಇದೆ. ತೋಟಗಾರಿಕೆ ಬೆಳೆಗಳು, ಯಾಕಂದ್ರೆ ಆ ಬೆಳೆಗಳು ಒಂದು ಸಾರಿ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಬೆಳೆಯನ್ನ ನಾಟಿ ಆದ್ಮೇಲೆ ಅಥವಾ ಒಂದು ಹಾಕದ್ಮೇಲೆ ಸುಮಾರು ವರ್ಷಗಳ ಒಳಗೆ ಆ ಬೆಳೆ ಬರ್ತದೆ. ಹಾಗಾಗಿ ಅವುಗಳಿಗೆ ನಾವು ಹನಿ ನೀರಾವರಿಯನ್ನ ಅಳವಡಿಸೋದು ಬಹಳ ಸೂಕ್ತ. ಸಾಲಿನಿಂದ ಸಾಲಿಗೂ ಸಾಕಷ್ಟು ಅಂತರ ಅಂತರ ಇರುತ್ತದೆ. ಸರಿ ಸರಿ, ಕರೆಕ್ಟ್. ಆದ್ರಿಂದ ನಾವು ಹನಿ ನೀರಾವರಿ, ಹಾಗಾಗಿ ಬೆಳೆ ಈ ಸೌಲಭ್ಯ ಪಡೆಯುವ ಸಂದರ್ಭದಲ್ಲಿ ಬೆಳೆ ನಮೂದನೆ ಮಾಡುವುದು ಅವಶ್ಯಕ. ಮತ್ತೆ ನೀರಿನ ಗುಣಮಟ್ಟ ಹೇಗೆ ಇರಬೇಕು ಅಂತ ಏನಾದ್ರು ಇದೆಯಾ? ಅದು ವೈಜ್ಞಾನಿಕವಾಗಿ ಇದೆ ಸರ್, ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ನಮ್ಮ ದೇಶದಲ್ಲಿ ಈ ನೀರಿನ ಒಂದು ಕ್ವಾಲಿಟಿ ಏನಿದೆ, ಗುಣಮಟ್ಟ ಅದು ನಿರ್ಧಾರ ಬಹಳ ಕಡಿಮೆ ಆಗ್ತಾ ಇದೆ. ತಮಗೆ ಗೊತ್ತಿದೆ ಬಹಳ ಮೂಲಗಳಿಂದ ನೀರು ಸಿಗ್ತಾ ಇದೆ, ಲಭ್ಯತೆ ಸಿಗೋದೆ ಬಹಳ ಕಷ್ಟ ಆಗಿರುತ್ತದೆ. ಹಾಗಾಗಿ ಗುಣಮಟ್ಟದ ಬಗ್ಗೆ ಸ್ವಲ್ಪ ಕಡಿಮೆ ಅವೇರ್ನೆಸ್ ಇದೆ. ಹೀಗಾಗಿ ಲಭ್ಯತೆ ಇದ್ರೆ, ಗುಣಮಟ್ಟ ಸಹಿತ ಇದ್ರೆ ಬಹಳ ಚೆನ್ನಾಗಿ. ಒಂದು ವೇಳೆ ಇಲ್ಲ ಅಂದ್ರೆ ಈ ಹನಿ ನೀರಾವರಿಯಲ್ಲಿ ಸಮಸ್ಯೆಗಳಾಗುವ ಸಂದರ್ಭ, ರಂಧ್ರಗಳು ಮುಚ್ಚಿಕೊಳ್ಳೋ ಸಾಧ್ಯತೆ ಇರುತ್ತೆ. ಅಲ್ಲಿ ಲವಣಗಳು ಕೊಳ್ತವದು, ಹೌದು ಮುಚ್ಕೋಬಹುದು ಅಥವಾ ಬೇಗ ಹಾಳಾಗಬಹುದು. ಹೌದು, ಹಾಗಾಗಿ ಹನಿ ನೀರಾವರಿ ಪದ್ಧತಿಯಲ್ಲಿ ಫಿಲ್ಟರ್ ಮಾಡುವ ಒಂದು ವ್ಯವಸ್ಥೆ, ಕಾಂಪೋನೆಂಟ್ ಅಥವಾ ಒಂದು ವ್ಯವಸ್ಥೆನೂ ಇರುತ್ತೆ. ಈಗ ಮತ್ತೊಂದು ದೂರವಾಣಿ ಕರೆದೆ ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್, ನನ್ನ ಹೆಸರು ಚಾಂದ್ ಬಾಷಾ ಅಂತ ಹೇಳಿ ಸರ್. ನಾ ಬಸವನ್ ಬಾಗೇಡಿ ತಾಲೂಕ್ ಸರ್, ಬಿಜಾಪುರ ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು ಸರ್. ಚಾಂದ್ ಬಾಷಾ ಅವ್ರೆ, ಪ್ರಶ್ನೆ ಕೇಳಿ ಸರ್. ಈ ಕಾರ್ಯಕ್ರಮದಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್, ಅದಕ್ಕಾಗಿ ನಾ ಧನ್ಯವಾದ ಹೇಳ್ಬೇಕು ಸರ್ ನಿಮ್ ಮೊದಲಿಗೆ ಸರ್. ಸರಿ, ಪ್ರಶ್ನೆ ಕೇಳಿ ಚಾಂದ್ ಬಾಷಾ ಅವ್ರೆ. ಸರ್, ನನ್ನ ಪ್ರಶ್ನೆ ಏನಂದ್ರೆ ಸರ್, ನಾನು ಜನವರಿಯಲ್ಲಿ ದಾಳಂಬ್ರಿ ನಾಟಿ ಮಾಡ್ಬೇಕಂತ ಹೇಳಿದೀನಿ ಸರ್. ಅದಕ್ಕೆ ಮತ್ತೆ ಅದು ಸಸಿಗೆ ಮತ್ತೆ ಗುಂಡಿ ತೆಗಿಯಕ್ಕೆ ನೆಡೋಕೆ ಅಂತೇಳಿ ಸಹಾಯಧನ ಸಿಗುತ್ತೆ ಅಂತ ಹೇಳ್ತಾರೆ, ಮತ್ತೆ ಹನಿ ನೇರ ಡ್ರಿಪ್ ಇರಿಗೇಷನ್ ಗೆ ಅದಕ್ಕೆ ಯಾವ ತರ ಸರ್ ಇವಾಗ ಇಲ್ಲೇನೆ ತೋಟಗಾರಿಕೆ ಕಾಂಟ್ಯಾಕ್ಟ್ ಮಾಡ್ಬೇಕು, ನಾವ್ ಹಚ್ಚು ಟೈಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಯಾವ ತರ ಅಂತ ಸರ್. ಓಕೆ, ಚಾಂದ್ ಬಾಷಾ ಅವರೇ, ತಾವು ಬಸವನ ಭಾಗೇವಾಡಿ ವಿಜಯಪುರ್ ಜಿಲ್ಲೆದವರಾಗಿದ್ರೆ ಬಹಳ ಸಂತೋಷ. ನಾನು ಮೊದಲು ಅಲ್ಲಿ ಕೆಲಸ ಮಾಡಿದ್ದೀನಿ ಬಿಜಾಪುರ್ ಜಿಲ್ಲೆಯಲ್ಲಿ. ತುಂಬಾ ಧನ್ಯವಾದಗಳು ತಮಗೆ. ತಾವು ಈಗ ಏನ್ ಕೇಳ್ತಾ ಇದ್ದೀರಿ, ಜನವರಿ ತಿಂಗಳಲ್ಲಿ ದಾಳಿಂಬ್ರೆ ಬೆಳಿಬೇಕು ಅಂತ ತಾವು ನಿರ್ಧಾರ ಮಾಡಿದ್ರಿ, ಸಸಿ ನಾಟಿ, ಸಸಿ ನಾಟ್ವಿ, ಅದಕ್ಕೆ ಗುಂಡಿ ತೆಗೆದಿರಬಹುದು ಅಥವಾ ಸಸಿಗಳ ಪೂರೈಕೆ ಇರಬಹುದು ಮತ್ತು ಡ್ರಿಪ್ ಸೌಲಭ್ಯ ಇರಬಹುದು, ಇದಕ್ಕೆ ತೋಟಗಾರಿಕೆ ಸಮೀಪದ ಒಂದು ತೋಟಗಾರಿಕೆ ಇಲಾಖೆಗೆ ತಾವು ಹೋಗಿ ಅರ್ಜಿ ಸಲ್ಲಿಸಿದ್ರೆ ಅವರು ತಮಗೆ ಏನು ತಾವು ಮಾಡ್ಬೇಕಂತ ಇದ್ರಿ ಈ ಒಂದು ಸೌಲಭ್ಯಗಳನ್ನ, ಅವರು ಖಂಡಿತವಾಗಿ ಸಹಾಯಧನದಲ್ಲಿ ತಮಗೆ ಕೊಡ್ತಾರೆ. ತಾವು ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಬೇಕು. ಹಾ ಸರ್, ಅಂದ್ರೆ ಸರ್ ಅದೇ ಸರಿ, ಸಸಿಗೆ ಸರ್ ಮತ್ತೆ ಇದಕ್ಕೆ ಎಲ್ಲಾ ಸಹಾಯಧನ ಸಿಗುತ್ತೆ ಹೆಂಗೆ ಅಂತ? ಸಿಗುತ್ತೆ, ಪ್ರದೇಶ ಯೋಜನೆ ಅಲ್ಲಿ ನೀರಾವರಿಗೆ ಸೌಲಭ್ಯ ಸಹಾಯಧನ ಇದೆ, ಮತ್ತು ಗುಂಡಿ ಮತ್ತು ಬೆಳೆಗಳಿಗೆ ಅದಕ್ಕೂ ಸಹಿತ ಸಸಿಗಳ ಒಂದು ಸಸಿಗಳಿಗಾಗಿ ಸಹಿತ ಸಹಾಯಧನ ಇದೆ. ಹಾಗಾಗಿ ತಾವು ತೋಟಗಾರಿಕೆ ಇಲಾಖೆ ವಿಚಾರಿಸಿದ್ರೆ ತಮಗೆ ಎಲ್ಲಾ ಮಾಹಿತಿಯನ್ನ ಕೊಡ್ತಾರೆ. ಇನ್ನೊಂದು ಸರ್ ಏನಂದ್ರೆ, ನಾ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್, ಅವ್ರು ಏನಾದ್ರೂ ತಪ್ಪು ಮಾಹಿತಿ ಕೊಟ್ರೆ ಸರ್ ಮತ್ತೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು? ಇಲ್ಲ, ಆ ರೀತಿ ಯಾವ್ದು ಆಗೋದಿಲ್ಲ. ಬಿಜಾಪುರ್ನಲ್ಲಿ ಏನು ತೋಟಗಾರಿಕೆ ಇಲಾಖೆ ಇದ್ದಾರೆ, ಬಹಳ ಚೆನ್ನಾಗಿದ್ದಾರೆ, ನಾನು ಅಲ್ಲೇ ಕೆಲಸ ಮಾಡಿದ್ದೀನಿ. ಹಾಗಾಗಿ ತಮಗೆ ಯಾವುದೇ ರೀತಿಯಿಂದ ನಿರಾಶೆ ಆಗೋದಿಲ್ಲ, ತಮಗೆ ಕೇಳುವಂತ ಮಾಹಿತಿ ಎಲ್ಲಾನು ಸಿಗುತ್ತೆ. ಹಾ ಸರ್, ಅಂದ್ರೆ ಈಗ ಅರ್ಜಿ ಏನ ಇವಾಗ ಮುಂಜಾಗ್ರತೆ ಏನು ಸಲ್ಲಿಸಬೇಕು? ಈಗ ತಾವು ಹೋಗಿ ಅರ್ಜಿ ಸಲ್ಲಿಸಿದ್ರೆ ತಮಗೆ ಜ್ಯೇಷ್ಠತೆ ಆಧಾರದ ಮೇಲೆ ಅವರು ಸೌಲಭ್ಯ ಕೊಡ್ತಾರೆ, ಅವರು ತಮಗೆ ವಿವರವಾಗಿ ಹೇಳ್ತಾರೆ. ಚಾಂದ್ ಬಾಷಾ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಪುಂಡಲಿಕ್ ಅಂತ ಮಾತಾಡಿದ್ರಿ. ಪುಂಡಲಿಕ್ ಅವರೇ, ಪ್ರಶ್ನೆ ಕೇಳಿ. ನಮ್ಮಲ್ಲಿ ಕೃಷಿ ಆಫೀಸ್ನಲ್ಲಿ ಇದು ಹನಿ ನೀರಾವರಿ ಮಾಡ್ಬೇಕು ಅಥವಾ ತುತ್ತು ನೀರಾವರಿ ಮಾಡ್ಬೇಕು ಅಂದ್ರೆ ಎರಡೂವರೆ ಎಕರೆ ಆಗ್ಬೇಕಂತಾರೆ, ಒಂದ್ ಎಕರೆ ಎರಡ್ ಎಕರೆ ಇದ್ರೆ ನೆಂಟಂಗಿಲ್ಲ ಎಂತ ಆತಿರ್ತಿ? ಇಲ್ಲ, ಕೇಳಿ ಕೇಳಿ, ತಾವು ಪ್ರಶ್ನೆ ಕೇಳಿ. ಅದು ಒಂದೊಂದ್ ಎಕರೆ ಮಾಡಬಾರ್ದೇನು ಅಂತ ಕೇಳ್ತಿರ್ತಿ? ಇಲ್ಲ, ಈಗ ತಾವು ಹೇಳಿದ್ರಿ, ಈಗ ತಾವು ಕೃಷಿಯಲ್ಲಿ ಅಥವಾ ತೋಟಗಾರಿಕೆ ಬೆಳೆಗಳು ಮಾಡಬೇಕಾದ್ರೆ ಈ ಕೃಷಿ ಇಲಾಖೆಗೆ ತಾವು ಹೋಗಿ ಸಂಪರ್ಕ ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಜಮೀನಿನ ಒಂದು ವಿಸ್ತೀರ್ಣ ಇದು ಇಲ್ಲ, ತಾರತಮ್ಯ ಇಲ್ಲ. ಈಗ ಹನಿ ನೀರಾವರಿ ಹೋಗ್ಬೇಕಾದ್ರೆ ತಾವು ತೋಟಗಾರಿಕೆಗಳನ್ನು ಬೆಳೀತಿದ್ರಿ, ಕೃಷಿ ಬೆಳೆಗಳಿಗೆ ತಾವು ನೀರಿನ ಮೂಲತೆ ಲಭ್ಯತೆ ಮೇಲೆ ತಾವು ಕೃಷಿ ಬೆಳೆಗಳನ್ನು ಬೆಳೀತೀರಿ, ತುಂತುರು ಹನಿ ನೀರಾವರಿಗಳನ್ನು ತಾವು ಪಡೀಬಹುದು. ಹಾಗೆ ಯಾವುದೇ ರೀತಿಯಿಂದ ಒಂದು ವಿಸ್ತೀರ್ಣದ ಆಧಾರದ ಮೇಲೆ ಮಾನದಂಡ ಇಲ್ಲ, ತಾವು ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಗೆ ಹೋಗಿ ಈ ಸೌಲಭ್ಯದ ಬಗ್ಗೆ ಮಾಹಿತಿ ಪಡಿಬಹುದು. ಅಲ್ಲಿ ನಿಮ್ ಕೃಷಿ ಇಲಾಖೆ ಇವ್ರನ್ನ ಸಂಪರ್ಕಿಸಿದ್ರೆ ಸಾಕಾಗುತ್ತೆ, ಅವರು ಹೇಳಿದ್ರು ಸರ್ ನಮಗ್ರಿ ಇಲ್ಲ ಹೇಳ್ತಾರೆ. ತಾವು ಆ ಅಧಿಕಾರಿಗಳು ತಾಲೂಕಾ ಲೆವೆಲ್ ಅಧಿಕಾರಿಗಳಿಗೆ ತಾವು ಕಂಡ್ರೆ ತಮಗೆ ವಿವರವಾಗಿ ಅವರು ಸಹಾಯಧನದ ವಿವರವನ್ನು ಕೊಡ್ತಾರೆ. ಪುಂಡ್ಲಿಕ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ. ಓಕೆ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನರಸಿಂಹಮೂರ್ತಿ ಅಂತ ಸರ್, ಗುಡಿಬಂಡೆ ತಾಲೂಕು. ನರಸಿಂಹಮೂರ್ತಿ ಅವರ ಪ್ರಶ್ನೆ. ನಾನು ಬ್ಲೈಂಡ್, ಈಗ ರೇಷ್ಮೆ ತೋಟ ನಾನು ಮಾಡ್ತೀನಿ ಸರ್. ಈಗ ನಮ್ಗೇನು ವಿಶೇಷ ಸಹಾಯ ಸಿಗುತ್ತಾ ಹನಿ ನೀರಾವರಿಗೆ ಅಂತ ಕೇಳಕ್ಕೆ ಸರ್. ಹಿಪ್ಪನೇರಳೆ ಬೇಸಾಯಕ್ಕೆ? ಹೌದು ಸರ್, ಈಗ ಮಾಡ್ತಾ ಇದೆ ಸರ್. ತಾವು ಚಿಕ್ಕಬಳ್ಳಾಪುರ ಗುಡಿಬಂಡೆ ತಾಲೂಕು ನರಸಿಂಹಮೂರ್ತಿ ಅವರೇ, ತಮಗೆ ಧನ್ಯವಾದಗಳು. ತಾವು ರೇಷ್ಮೆ ಬೆಳೆಯನ್ನ ಬೆಳಿಬೇಕು ಅನ್ನೋ ಒಂದು ವಿಚಾರ ತಾವು ಪ್ರಸ್ತಾಪ ಮಾಡಿದ್ರಿ. ನಮ್ಮ ಒಂದು ಸೂಕ್ಷ್ಮ ನೀರಾವರಿ ಏನಿದೆ, ತುಂತುರು ನೀರಾವರಿ ಇರಬಹುದು ಅಥವಾ ಹನಿ ನೀರಾವರಿ ಇರಬಹುದು, ಇದು ಕೃಷಿ ಇಲಾಖೆ ತೋಟಗಾರಿಕೆ ಅಲ್ಲದೆ ರೇಷ್ಮೆ ಇಲಾಖೆ ಸಹಿತ ಅಳವಡಿಸ್ತಾ ಇದೆ. ಸೊ ರೇಷ್ಮೆ ಬೆಳೆಯನ್ನ ಪ್ರೋತ್ಸಾಹ ಮಾಡಕ್ಕಾಗಿ ಕರ್ನಾಟಕ ಸರ್ಕಾರ ರೇಷ್ಮೆ ಬೆಳೆಗಾರರಿಗೆ ಸಹಿತ ತುಂತುರು ನೀರಾವರಿ ಯೋಜನೆಯನ್ನ ನಿಗದಿಪಡಿಸಿದೆ. ಹಾಗಾಗಿ ತಾವು ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನ ಅಥವಾ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ತಮಗೆ ಈ ರೇಷ್ಮೆ ಬೆಳೆಯಲ್ಲಿ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ ಒಂದು ಸೌಲಭ್ಯದ ಬಗ್ಗೆ ಮಾಹಿತಿ ನೀಡ್ತಾರೆ. ಹೌದು, ನಿಮ್ಮ ಜಮೀನು ಯಾರ ಒಂದು ಹೆಸರಿನಲ್ಲಿ ಇರ್ತದೆ ಅವರೇ ಅರ್ಜಿಯನ್ನು ಸಲ್ಲಿಸಬೇಕು. ನನ್ನ ಹೆಸರಲ್ಲಿ? ಹೌದು, ತಾವೇ ಸಲ್ಲಿಸ ಮಾಡ್ತೀನಿ ಸರ್. ಗಿಡ ಎಲ್ಲ ನೆಟ್ಟಿದೆ. ಓಕೆ, ಶೆಡ್ ಎಲ್ಲ ಮಾಡಿದ್ರೆ ಅದಕ್ಕೆ ತುಂತುರು ನೀರಾವರಿ ಕೇಳೋಣ. ಸರಿ ಸರಿ, ಅಭಿನಂದನೆ ಸರ್. ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ರಮೇಶ್ ಶರಣರಾಜ್ ಸರ್, ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿ ತಾಲೂಕು ತಕ್ಕಳಕಿ ಗ್ರಾಮದಿಂದ ಮಾತಾಡಿದ್ರಿ ಸರ್. ರಮೇಶ್ ಅವರು ಪ್ರಶ್ನೆ ಕೇಳಿ ಸರ್. ನಮಸ್ಕಾರ. ನಮಸ್ಕಾರ, ನಮಸ್ಕಾರ ರಮೇಶ್ ಅವರೇ. ಸರ್, ಈ ಹಿಂದ್ ನಮ್ ಬಿಜಾಪುರದಾಗ ಕೆಲಸ ಮಾಡಿನಿ ಅಂದ್ರೆ ಕೇಳಾಕತ್ತಿದ್ದೆ ರೇಡಿಯೋ, ಖುಷಿ ಆಯ್ತ್ರಿ ಸರ್. ಓಕೆ ಓಕೆ, ಕೇಳಿ ರಮೇಶ್. ಹೇಳಿ ಕೇಳಿ, ಪ್ರಶ್ನೆ ಕೇಳಿ ರಮೇಶ್. ರೇಷ್ಮೆ ಕೃಷಿ ಮಾಡ್ಬೇಕತ್ತೇನ್ರಿ ಸರ್, ಈಗ ಇನ್ನ ಮುಂದ್ ಜೂನಕ್ ನಾಟಿ ಮಾಡ್ತೇನ್ರಿ ಸರ್. ಓಕೆ, ಅದಕ್ಕ ಅದ್ರದ ಸವಲತ್ತುಗಳು ಏನು ಕೇಳಿದ್ರಿ ಸರ್? ರಮೇಶ್ ಅವರೇ, ತಾವು ಕೇಳಿದ ಸಂತೋಷ. ತಾವು ರೇಷ್ಮೆ ಬೆಳಿಬೇಕು ಅಂತ ನಿರ್ಧಾರ ಮಾಡಿದ್ರಿ. ಹೌದ್ರಿ ಸರ್. ಒಳ್ಳೆಯ ಒಂದು ನಿರ್ಧಾರ ತಾವು ಮಾಡಿದ್ರಿ. ಹೀಗಾಗಿ ತಾವು ರೇಷ್ಮೆ ಇಲಾಖೆಗೆ ತಾವು ಸಂಪರ್ಕ ಮಾಡಿದ್ರೆ ತಮಗೆ ಈ ಸೌಲಭ್ಯದ ಬಗ್ಗೆ, ರೇಷ್ಮೆ ಬೆಳೆಯೋದು ಮತ್ತೆ ಅದಕ್ಕೆ ಬೇಕಾಗುವಂತಹ ನೀರಿನ ಸೌಲಭ್ಯ, ತುಂತುರು ನೀರಾವರಿ ಇರ್ಬೋದು, ಹನಿ ನೀರಾವರಿ, ಇದ್ರ ಬಗ್ಗೆ ಸೌಲಭ್ಯ ಸಹಾಯಧನದ ಬಗ್ಗೆ ತಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾರೆ. ತಾವು ಒಳ್ಳೆಯ ನಿರ್ಧಾರ ಮಾಡಿದ್ರಿ, ಮುಂದುವರಿರಿ. ಧನ್ಯವಾದ ರಮೇಶ್ ಅವರಿಗೆ, ಧನ್ಯವಾದ ತಿಳಿಸೋಣ. ಈಗ ಮುಖ್ಯವಾಗಿ ನಾವು 90% ಸಹಾಯಧನವನ್ನ ನಮ್ಮ ರೈತ ಬಾಂಧವರು ಪಡ್ಕೋಬಹುದು ಅಂತ ಹೇಳಿದ್ರಿ. ಹೌದು, ಏನ್ ಕ್ರಮವನ್ನ ಅನುಸರಿಸಬೇಕಾಗತ್ತೆ, ಅರ್ಜಿ ಯಾವ ರೀತಿ ಏನ್ ಸಲ್ಲಿಸಬೇಕಾಗತ್ತೆ, ಏನೇನ್ ದಾಖಲೆ ಕೊಡ್ಬೇಕಾಗತ್ತೆ? ರೈತ ಬಾಂಧವರು ತಾವು ತಮ್ಮ ಜಮೀನಿನ ಅನುಗುಣವಾಗಿ ಯಾವ ಬೆಳೆಯನ್ನು ಬೆಳೀತಾರೆ ಅನ್ನೋ ಒಂದು ನಿರ್ಧಾರದ ಆಧಾರದ ಮೇಲೆ ಇಲಾಖೆಗೆ ಅನುಸಾರವಾಗಿ, ತೋಟಗಾರಿಕೆ ಬೆಳೆ ಇದ್ರೆ ತೋಟಗಾರಿಕೆ ಇಲಾಖೆಗೆ ಸಂಪರ್ಕಿಸಿ, ಕೃಷಿ ಬೆಳೆಗಳಿಗೆ ಆದರೆ ಕೃಷಿ ಇಲಾಖೆಗೆ, ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಕೃಷಿ ಇಲಾಖೆಗೆ ಉದಾಹರಣೆಯಾಗಿ ತಗೊಂಡಾಗ ಕೃಷಿ ಇಲಾಖೆ ಹೋಗಿ ಅರ್ಜಿಯನ್ನ ನಮೂನೆ ಇರುತ್ತೆ, ಆ ನಮೂನೆಯಲ್ಲಿ ಭರ್ತಿ ಮಾಡಿ, ಅದು ನಮ್ಮ ಇತ್ತೀಚಿನ ದಿನಗಳಲ್ಲಿ ತಮಗೂ ಗೊತ್ತಿದ್ದಂಗೆ ಈ ಡಿಜಿಟಲ್ ಕರಣ, ಕೃಷಿಯಲ್ಲಿ ಡಿಜಿಟಲೀಕರಣ ಅನ್ನುವ ಒಂದು ಮಾನದಂಡವಾಗಿ ಈ ಕೆ ಕಿಸಾನ್ ಇರ್ಬೋದು ಅಥವಾ ನಮ್ಮ ಫ್ರೂಟ್ಸ್ ಪೋರ್ಟಲ್ ಅಲ್ಲಿ, ಅಂದ್ರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಇದು ಕಡ್ಡಾಯವಾಗಿದೆ. ಸೊ ಅದರಲ್ಲಿ ನೋಂದಣಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ದಾಖಲಾತಿಗಳು ರೈತರ ಪಹಣಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಪುಸ್ತಕ ಮತ್ತು ಅವರ ಜಾತಿ ಪ್ರಮಾಣ ಪತ್ರ, ನೀರಿನ ಲಭ್ಯತೆ ಅಥವಾ ನೀರಿನ ಮೂಲದ ಪ್ರಮಾಣ ಪತ್ರ, ಈ ಮತ್ತು ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್, ಈ ಒಂದು ದಾಖಲಾತಿಗಳನ್ನು ಅವರು ಸಲ್ಲಿಸಬೇಕಾಗುತ್ತೆ. ಅಂದ್ರೆ ಅವರ ಜ್ಯೇಷ್ಠತೆ ಆಧಾರ, ಜ್ಯೇಷ್ಠತೆ ಆಧಾರದ ಮೇಲೆ ರೈತರು ಅರ್ಜಿ ಸಲ್ಲಿಸಿದ ಆದ್ಮೇಲೆ ಜ್ಯೇಷ್ಠತೆ ಆಧಾರದ ಮೇಲೆ ಅನುದಾನದ ಲಭ್ಯತೆ ಅನುಗುಣವಾಗಿ ಆ ಸಹಾಯಧನವನ್ನು ನೀಡ್ತೀವಿ. ಮತ್ತೆ ಈ ಸಹಾಯಧನ ಬೆಳೆಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಆಗುತ್ತ? ಹಾ ಹೌದು. ಈಗ ಸಹಾಯಧನ ಅಂತಂದಾಗ ಈಗ ನಾವು 90% ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ. ಈಗ ತೋಟಗಾರಿಕೆ ಬೆಳೆಗಳು ಆದಾಗ ಆ ತೋಟಗಾರಿಕಾ ಬೆಳೆಗಳ ಒಂದು ಅಂತರ, ಬೆಳೆಗಳ ಅಂತರದ ಅನುಗುಣವಾಗಿ ಆ ಘಟಕಗಳ ಒಂದು ಬೆಲೆ ನಿರ್ಧಾರವಾಗ್ತದೆ. ಆ ಬೆಲೆ ಎಷ್ಟಾಗಿರುತ್ತೆ ಅದಕ್ಕೆ 90% ಸಹಾಯಧನವನ್ನು ನಾವು ಇಲಾಖೆಗಳು ನೀಡ್ತೀವಿ. ಸೊ ಹಾಗಾಗಿ ತಾವು ಕೇಳದಂಗೆ ಬೆಳೆಗಳ ಒಂದು ಇದರ ಮೇಲೆ ಬದಲಾವಣೆ ಆಗ್ತದೆ. ಕೃಷಿಯಲ್ಲಿ ಮುಖ್ಯವಾಗಿ ತುಂತುರು ನೀರಾವರಿ ಘಟಕ ಹೆಚ್ಚಾಗಿ ಅಳವಡಿಸೋದ್ರಿಂದ ಅದು ಘಟಕವಾರು ಒಂದೇ ರೀತಿಯ ಒಂದು ಸಹಾಯಧನ, ಅಂದ್ರೆ 90% ಯುನಿಟ್ ಕಾಸ್ಟ್, ಇಂಡಿಕೇಟಿವ್ ಕಾಸ್ಟ್ ಆಧಾರದ ಮೇಲೆ ನೀಡ್ತೀವಿ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ವೆಂಕಣ್ಣ ಅಂತ ಸರ್. ವೆಂಕಣ್ಣ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸುತ್ತಕೊಂಡಿದ್ದಾರೆ. ಪ್ರಶ್ನೆ ಕೇಳಿ ವೆಂಕಣ್ಣ ಅವರೇ. ಸರ್, ತೊಗರಿ ಇದ್ರ ಹನಿ ನೀರಾವರಿ ಮಾಡ್ಬೇಕೇನ್, ತುಂತುರು ನೀರಾವರಿ ಮಾಡ್ಬೇಕು ಸರ್? ತೊಗರಿ ಬೆಳೆಗೆ ಈಗ ವೆಂಕಣ್ಣ ಅವರೇ ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಈಗ ತೊಗರಿ ಬೆಳೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾವು ಈ ಕಲಬುರಗಿ ಜಿಲ್ಲೆ ಏನಿದೆ ಅದು ತೊಗರಿಯ ಕಣಜ ಅಂತಾನೆ ಹೆಸರುವಾಸಿಯಾಗಿದೆ. ಸುಮಾರು 4-5 ಲಕ್ಷ ಹೆಕ್ಟರ್ ವಿಸ್ತೀರ್ಣ ತೊಗರಿಯಲ್ಲಿ ಬರ್ತಾ ಇದೆ. ಸೊ ಅಲ್ಲಿ ತೊಗರಿ ಬೆಳೆ ಪದ್ಧತಿಗಳಲ್ಲಿ ವಿಶಿಷ್ಟವಾದ ಒಂದು ವಿನೂತನ ಒಂದು ತಾಂತ್ರಿಕತೆ ಬಂದಿದೆ. ಏನಂದ್ರೆ ಟ್ರಾನ್ಸ್ಪ್ಲಾಂಟಿಂಗ್, ಅಂದ್ರೆ ನಾಟಿ ಮಾಡುವ ಒಂದು ತೊಗರಿ ಈ ಬೆಳೆ ಪದ್ಧತಿ ಬಂದಿದೆ. ಅದು ಬಹಳಷ್ಟು ರೈತರು ಇತ್ತೀಚಿನ ದಿನಗಳಲ್ಲಿ ಅಳವಡಿಸ್ತಾ ಇದ್ದಾರೆ. ನಾಟಿ ಮಾಡಿ ತೊಗರಿ ಬೆಳೆಯುವಂತಹ ಒಂದು ಪದ್ಧತಿಯಲ್ಲಿ ನಾವು ಹನಿ ನೀರಾವರಿ ಮಾಡಿದ್ರೆ ಬಹಳ ಉತ್ತಮ, ನೀರಿನ ಒಂದು ಲಭ್ಯತೆ ಆಧಾರದ ಮೇಲೆ. ಇಲ್ಲ ಅಂದ್ರೆ ತೊಗರಿ ಬೆಳೆದಲ್ಲಿ ಈಗ ಸಂದಿಗ್ಧ ಸ್ಥಿತಿಗಳಲ್ಲಿ ನಾವು ನೀರು ಪೂರೈಕೆ ಮಾಡಬೇಕು ಅಥವಾ ನೀರಿನ ಒಂದು ಸಮರ್ಥ ಬಳಕೆ ಮಾಡಬೇಕಾದ್ರೆ ನಾವು ತುಂತುರು ನೀರಾವರಿಯನ್ನು ಘಟಕವನ್ನು ಸಹಿತ ಅಳವಡಿಸಬಹುದು. ಈ ಎರಡೂ ಪದ್ಧತಿ ಮತ್ತು ಆ ಬೆಳೆಯ ಒಂದು ಪದ್ಧತಿ ಆಧಾರದ ಮೇಲೆ ನಾವು ಮಾಡಬಹುದು. ಇನ್ನೊಂದು ಪ್ರಶ್ನೆ ಬರುತ್ತೆ ಈಗ, ಅದೇ ನಾನೀಗ ಹೇಳದಲ್ಲ, ಆತರ ತಾವು ನಾಟಿ ಮಾಡಿ ಮಾಡ್ತಿದ್ವಿ ಅಂದ್ರೆ ಹನಿ ನೀರಾವರಿ ಬಹಳ ಒಳ್ಳೆಯ ಒಂದು ಪದ್ಧತಿ. ಇಲ್ಲ ಅಂತಂದ್ರೆ ತುಂತುರು ನೀರಾವರಿ ಪದ್ಧತಿ ಅಳವಡಿಸಬಹುದು. ವೆಂಕಟ ಅವರಿಗೆ ಧನ್ಯವಾದ ತಿಳಿಸೋಣ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾವ್ಯಾವ ಕೃಷಿ ಬೆಳೆಗಳಲ್ಲಿ ಈ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೋಬಹುದು ಅಂತ? ಸರ್, ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಒಂದು ಆಧಾರದ ಮೇಲೆ ಅಥವಾ ತಾಂತ್ರಿಕತೆಗಳ ಒಂದು ಆಧಾರದ ಮೇಲೆ ವಿಜ್ಞಾನ ಮುಂದುವರೆದ ಒಂದು ದೃಷ್ಟಿಯಿಂದ ಕೃಷಿ ಬೆಳೆಗಳಲ್ಲಿ ಮುಖ್ಯವಾಗಿ ಮುಖ್ಯ ಬೆಳೆಗಳಾದಂತಹ ಒಂದು ಕಬ್ಬು ಬೆಳೆ ಇರಬಹುದು, ಕಬ್ಬು ಬೆಳೆಗಳಲ್ಲಿ ಹೆಚ್ಚಿನ ನೀರು ಬೇಕಾಗುವುದರಿಂದ ಅಲ್ಲಿ ನಾವು ಹನಿ ನೀರಾವರಿ ಪದ್ಧತಿ ಬಹಳ ಉತ್ತಮ. ಎರಡನೇದಾಗಿ ಬೇರೆ ಬೆಳೆಗಳು, ಆಹಾರ ಧಾನ್ಯ ಬೆಳೆಗಳಲ್ಲಿ ಮುಖ್ಯವಾಗಿ ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ತೊಗರಿ ಇರ್ಬೋದು, ದ್ವಿದಳ ಧಾನ್ಯ ಮತ್ತು ಇವನ್ ಹತ್ತಿ, ವಾಣಿಜ್ಯ ಬೆಳೆಗಳ ಹತ್ತಿ ಬೆಳೆಗಳಲ್ಲಿ ಸಹಿತ ಈ ನಾವು ನೀರಿನ ಒಂದು ಲಭ್ಯತೆ ಅಥವಾ ಮೂಲದ ಒಂದು ಆಧಾರದ ಮೇಲೆ ನಾವು ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಸಬಹುದು. ಅಂದ್ರೆ ಯಾವುದೇ ಬೆಳೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಈ ಹನಿ ಸೂಕ್ಷ್ಮ ನೀರಾವರಿ ಬಹಳ ಪ್ರಾಮುಖ್ಯತೆ ವಹಿಸಿದೆ. ಅಂದ್ರೆ ಇವತ್ತು ನೀರಿನ ಮೂಲದ ಸದ್ಬಳಕೆಗೋಸ್ಕರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕೂಡ ಅನುಷ್ಠಾನ. ಹೌದು ಹೌದು, ಇದು 2015-16 ಸಾಲಿನಿಂದ ಈ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನ್ನುವ ಒಂದು ನಾಮಕರಣದಿಂದ ಇದು ಅನುಷ್ಠಾನಗೊಳ್ತಾ ಇದೆ. ಮರುನಾಮಕರಣ ಅದಕ್ಕಾಗಿ ತಾವು ಗಮನಿಸಿರಬಹುದು, ಪರ್ ಡ್ರಾಪ್ ಮೋರ್ ಕ್ರಾಪ್, ಅಂದ್ರೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಅನ್ನೋ ಒಂದು ಈ ಒಂದು ಪದದಲ್ಲೇ ಸೂಕ್ಷ್ಮತೆ, ಬಹಳ ಸೂಕ್ಷ್ಮತೆ ಅರ್ಥ ಇದೆ ಅಂತ ಹೇಳ್ತೀವಿ. ಅದೊಂದಿದೆ, ಮತ್ತೆ ಇನ್ನೊಂದು ಹರ್ಕೇತ್ಕೋ ಪಾನಿ ಅದು ಜಮೀನು. ಈ ಹರ್ಕೇತ್ಕೋ ಪಾನಿ ಮತ್ತು PDMC ದಟ್ ಇಸ್ ಪರ್ ಡ್ರಾಪ್ ಮೋರ್ ಕ್ರಾಪ್, ಇವು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕಗಳು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ, ನಾನು ಪ್ರೇಮ್ ಮಾತಾಡ್ತಿದ್ದೀನಿ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ. ನಮಸ್ಕಾರ ಸರ್, ನಾನು ಇಲ್ಲಿ ರಾಧಾ ರಮಣ ಕುಂಜ ಗಿರಿ ಗೋವರ್ಧನ ಕದ್ದಿ ಮಂಜುನಾಥ ಸ್ವಾಮಿ ಪರಶುರಾಮ ಗ್ರಾಮದಿಂದ ಮಂಗಳೂರಿಂದ ಮಾತಾಡ್ತಿದ್ದೀನಿ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಸಾಹೇಬರಿಗೆ ನಮಸ್ಕಾರ, ಗೋವರ್ಧನ ಗೋಪೂಜೆಯ ಶುಭಾಶಯಗಳು. ಈ ನನ್ನ ಪ್ರಶ್ನೆ ಏನಂದ್ರೆ, ಈ ಹಣ್ಣಿನ ಗಿಡ ಇದೆಯಲ್ಲ, ಈ ತುಳಸಿ ಮತ್ತೆ ಬೇವು ಮಾವು ಇತ್ಯಾದಿ ಗಿಡಗಳಿಗೆ ಮತ್ತೆ ಹೂ ಇತ್ಯಾದಿ ಮಲ್ಲಿಗೆ ಇತ್ಯಾದಿ ಹೂಗಳಿಗೆ ಈ ನೀರಾವರಿ ಹನಿ ನೀರಾವರಿ ಸೂಕ್ತವಾಗಿದೆಯಾ ಅಂತ ಸ್ವಲ್ಪ ಮಾಹಿತಿ ಬೇಕಿತ್ತು. ಮತ್ತೆ ಇನ್ನೊಂದೇನಂದ್ರೆ, ಈ ಕೆಲವರು ಹೇಳೋದು ಕೇಳಿದೀನಿ, ಈ ಬೇರಿಗೆ ಡೈರೆಕ್ಟ್ ನೀರ್ ಕೊಡುವ ಒಂದು ವ್ಯವಸ್ಥೆ ಇವಾಗ ಬಂದಿದೆ ಹೊಸತ್ತಾಗಿ, ಇದು ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ ಸರ್. ಧನ್ಯವಾದ, ಹರೇ ಕೃಷ್ಣ. ನಮಸ್ಕಾರ. ತಾವು ಮಂಗಳೂರಿನಿಂದ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಹಣ್ಣಿನ ಬೆಳೆಗಳು ಮತ್ತು ಬೇವು ಮಾವು ಮತ್ತು ಹೂವಿನ ಬೆಳೆಗಳು ತರಕಾರಿ ಬೆಳೆಗಳು ರೈತರು ಬೆಳೀತಾ ಇದ್ದಾರೆ. ಬೇವು ಮಾವು ಮತ್ತು ಹಣ್ಣಿನ ಬೆಳೆಗಳಿಗೆ ಈಗಾಗಲೇ ಹೂವು ಬೆಳೆಗಳಿಗೆ ಸಹಿತ ಈ ಹನಿ ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ಸ್ ಅಳವಡಿಸ್ತಾ ಇದ್ದಾರೆ ರೈತರು. ಈ ಪದ್ಧತಿಯಲ್ಲಿ ತಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಏನಂದ್ರೆ, ನೀರನ್ನ ಹನಿ ಹನಿಯಾಗಿ ಆ ಬೆಳೆಯ ಒಂದು ಬುಡಕ್ಕೆ ನೀರು ಸಪ್ಲೈ ಆಗ್ತದೆ. ಸೊ ಆ ನೀರು ತಕ್ಷಣ ಆ ಬೆಳೆಯ ಒಂದು ಬೇರು ಹೀರ್ಕೊಳ್ತದೆ. ಹಾಗಾಗಿ ನೀರಿನ ಒಂದು ವೇಸ್ಟ್ ಆಗೋದಿಲ್ಲ, ನಾವು ನೀರನ್ನ ಪೋಲಾಗೋದಿಲ್ಲ, ನೀರನ್ನು ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹನಿ ಹನಿಯಾಗಿ ನೀರು ಕೊಡೋದೇ ಹನಿ ನೀರಾವರಿ. ಹಾಗಾಗಿ ತಾವು ಹೇಳುವಂತ ಈ ಎಲ್ಲಾ ಬೆಳೆಗಳಿಗೂ ಹನಿ ನೀರಾವರಿ ಬಹಳ ಒಳ್ಳೆಯ ಒಂದು ಪದ್ಧತಿ. ಅಂದ್ರೆ ಈ ಡ್ರಿಪ್ಪರ್ಗಳ ಸಂಖ್ಯೆನೇ ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ನಮಗೆ ಬೇಕಾದ ನೀರಿನ ಪ್ರಮಾಣವನ್ನು ನಿರ್ಧರಿಸಬಹುದು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ, ತಮ್ಮ ಹೆಸರು? ಸರ್, ಬಳ್ಳಾರಿ ಜಿಲ್ಲೆ ಕಂಬೆ ತಾಲೂಕು ರಾಮಸಾರದಿಂದ ಬಿಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ, ಸಮಯ ಮುಗಿತಾ. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ನಾವು ರೇಷ್ಮೆ ಬೆಳಿತೀವಿ ಸರ್, ಈಗ ಸರಿ ಸರಿ ಆಲ್ರೆಡಿ ಬೆಳಿತಿದ್ದೀವಿ ಸರ್, ಅದು ಕಾಲುವೆ ಮುಖಾಂತರ ಸರ್, ಇದು ವಿಜಯನಗರ ಕಾಲುವೆ ಮುಖಾಂತರ ಅದು ಪಂಪ್ ಶೆಟ್ ಮೂಲಕ ಹೊರಟು ಬೆಳಿತೀವಿ ಸರ್. ನಾವೀಗ ಈಗ ತಾವು ಬಳ್ಳಾರಿ ಜಿಲ್ಲೆಯಿಂದ ಕೇಳ್ತಾ ಇದ್ರು ವಿಶ್ವನಾಥ್ ಅವರೇ, ತಾವು ಇತ್ತೀಚಿನ ಬಳ್ಳಾರಿ ಜಿಲ್ಲೆ ನೀರಾವರಿಗೆ ಬಹಳ ಹೆಸರುವಾಸಿ ಆಗ್ತಾ ಇದೆ. ಕಾಲುವೆ ಮುಖಾಂತರ ತುಂಗಭದ್ರಾ ಇರ್ಬೋದು ಅಥವಾ ನಾರಾಯಣಪುರ್ ಈ ಒಂದು ಜಲಾಶಯ ವತಿಯಿಂದ ತಮಗೆ ಕಾಲುವೆ ನೀರಾವರಿ ನೀರಿನ ಲಭ್ಯತೆ ಹೆಚ್ಚಾಗಿದೆ. ತಾವು ರೇಷ್ಮೆ ಬೆಳೀತಾ ಇದ್ದೀರಿ, ರೇಷ್ಮೆಗೆ ಕಾಲುವೆ ನೀರಾವರಿಗಿಂತ ನಾವು ಹನಿ ನೀರಾವರಿಯನ್ನ ನಾವು ಪದ್ಧತಿಯನ್ನು ಅಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತದೆ. ನಾವು ನೀರಿನ ಒಂದು ಪ್ರಮಾಣವನ್ನ ನಿಯಂತ್ರಣ ಕಡಿಮೆ ಮಾಡಬಹುದು, ನಿಯಂತ್ರಣ ಮಾಡಬಹುದು, ಹತೋಟಿ ಮಾಡಬಹುದು, ನೀರನ್ನ ವೇಸ್ಟ್ ಆಗೋದನ್ನ ತಡೆಗಟ್ಟಬಹುದು. ಹಾಗಾಗಿ ಜಮೀನು ಹಾಳಾಗದಂತ ಈಗ ಇತ್ತೀಚೆ ತಮಗೂ ಗೊತ್ತಿದೆ, ಇದೇ ಸಂದರ್ಭದಲ್ಲಿ ನಾನು ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಈ ಕಾಲುವೆ ನೀರಾವರಿ ಪದ್ಧತಿಯಿಂದ ಬೆಳೆಗಳಿಗೆ ಬೇಕಾದಷ್ಟು ನೀರು ಕೊಡೋದಲ್ಲದೆ ಹೆಚ್ಚಿನ ನೀರು ವೇಸ್ಟ್ ಆಗೋಗ್ತದೆ, ಪೋಲಾಗ್ತದೆ. ಹಾಗಾಗಿ ಈ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ನಾವು ಅಳಿಸಿಕೊಂಡ್ರೆ ನೀರಿನ ಪ್ರಮಾಣವನ್ನು ನಾವು ಸದ್ಬಳಕೆ ಮಾಡಿದಂಗೆ ಆಗ್ತದೆ ಅಂತ ಒಂದು ವಿಷಯನ ತಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಶ್ವನಾಥ್ಗೆ ಧನ್ಯವಾದಗಳನ್ನ ತಿಳಿಸೋಣ. ಬಹಳ ಮುಖ್ಯವಾದ ಅಂಶ ಬಂತು, ಯಾಕಂದ್ರೆ ನಾವು ಅಚ್ಚುಕಟ್ಟು ಪ್ರದೇಶದಲ್ಲೆಲ್ಲ ನೋಡ್ತಾ ಇರ್ತೀವಿ, ಹೌದು, ನೀರಿನ ಲಭ್ಯತೆ ಜಾಸ್ತಿ ಆದಾಗ ಹೆಚ್ಚೆಚ್ಚು ನೀರನ್ನ ಹಾಯಿಸಿ ಜಮೀನುಗಳು ಇವತ್ತು ಸವಳು ಜವಳು ಆಗಿ ಪರಿವರ್ತನೆ ಕರ್ನು ಜಮೀನು, ಹೌದು, ಈ ಆಮ್ಲೀಯ ಮಣ್ಣು ಹಿಂಗೆಲ್ಲ ಆಗ್ತಾ ಇದೆ, ಹೌದು, ಅದನ್ನು ಕೂಡ ಇದರಿಂದ ತಡೆಗಟ್ಟಬಹುದು. ಸರಿ, ಮತ್ತೆ ನೀರು ಬಸ್ತೋಗೋದು ಆವಿಯಾಗೋದು ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಮತ್ತೆ ಹೆಚ್ಚು ಪ್ರದೇಶವನ್ನು ನೀರಾವರಿ ಅಡಿ ಮಾಡಬಹುದು. ನೀರಿನ ಒಂದು ಕಡಿಮೆ ನೀರಿನಲ್ಲಿ ನಾವು ಹೆಚ್ಚಿನ ವಿಸ್ತೀರ್ಣವನ್ನು ಅಥವಾ ಹೆಚ್ಚಿನ ಬೆಳೆಯನ್ನು ನಾವು ಬೆಳಿಬಹುದು, ಹೆಚ್ಚಿನ ವಿಸ್ತೀರ್ಣಿಗೆ ನಾವು ಅಳವಡಿಸ. ಅದೇ ಈ ಹರ್ಕೇತ್ಕೋ ಪಾನಿ ಅಂತ ಹೇಳ್ತಾರೆ, ಆ ಒಂದು ಉದ್ದೇಶ ಇದರಲ್ಲಿ ಅಡಗಿದೆ ಅಂತ ಹೇಳಬಹುದು. ಸರಿ, ಅಂದ್ರೆ ಇವತ್ತು ಸರ್ಕಾರ ಎಷ್ಟೊಂದು ಸಬ್ಸಿಡಿ ಶೇಕಡ 90% ಸಹಾಯಧನವನ್ನು ಕೊಡ್ತಾ ಇದೆ, ನೀರು ಅಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತ ಹೇಳ್ಬೋದು. ತುಂಬಾ ಸಂತೋಷ ಶಿವಕುಮಾರ್ ಅವರೇ, ಧನ್ಯವಾದ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಪ್ರಶ್ನೆ ಕೇಳಿದಂತ ಪ್ರಶ್ನೆಗಳಿಗೆ ಸಾಕಷ್ಟು ಸಮಂಜಸವಾಗಿ ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಮತ್ತು ನಮ್ಮ ರೈತ ಬಾಂಧವರು ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಹಾಗೆಯೇ ಈ ರೈತರ ಸಹಾಯವಾಣಿ ಉಚಿತ ದೂರವಾಣಿ ಸಂಖ್ಯೆ ಇದೆ ಇಲಾಖೆಯದು, ಕೃಷಿ ಇಲಾಖೆದು, 1800-425-3553. ಸರಿ, ಇದೊಂದು ಉಚಿತ ದೂರವಾಣಿ ಸಂಖ್ಯೆ, ಇಲ್ಲಿಗೂ ಕರೆ ಮಾಡಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದು. ಭಾಗವಹಿಸಿದಂತ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ತೆ. ಸೂಕ್ಷ್ಮ ನೀರಾವರಿ ಯೋಜನೆ ಈ ಕುರಿತು ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶಿವಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ಡಿಆರ್ ಶಿವಪ್ರಕಾಶ್, ತಾಂತ್ರಿಕ ಸಹಕಾರ ಎಚ್ಎಸ್ ಶ್ರೀಕಾಂತ್, ಸುಕುಮಾರ್ ಹಾಗೂ ಹರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆತ್ಮೀಯ ಕೇಳಿಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಕೇಳಿಗರೆ, ಈಗ ನೀತಿ ಮೋಹನ್ ಅವರ ಸ್ವರದಲ್ಲಿ ತಾರಕ್ ಚಿತ್ರದ ಒಂದು ಹಾಡನ್ನು ಕೇಳೋಣ. ತಾರಕಾ